ಇದು ಕಂದಾಯ ಇಲಾಖೆ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಸಮಯ ಎಂದು ಯಾರಿಗೋಸ್ಕರ ಕಾಯುವುದಿಲ್ಲ, ತಡ ಮಾಡದಿರಿ. ಇದು ನೀವು ಕಟ್ಟಿರುವ ಟ್ಯಾಕ್ಸ್ ಆಗಿದೆ. ಇದು ದೇಶವನ್ನು ಸುರಕ್ಷಿತ ಹಾಗೂ ಸಮೃದ್ಧಿಗೊಳಿಸುತ್ತಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳನ್ನು ದೇಶದ ಮೂಲೆ ಮೂಲೆಗಳವರೆಗೆ ತಲುಪಿಸುತ್ತಲಿದೆ. ತೆರಿಗೆದಾರರೇ, ದಯವಿಟ್ಟು ಗಮನಿಸಿ, ಒಂದು ವೇಳೆ ನೀವು ಇದುವರೆಗೆ ನಿರ್ಧಾರಣ ವರ್ಷ 2022-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ದರೆ, ಲೇಟ್ ಫೀಸ್ ಜೊತೆಗೆ ಡಿಸೆಂಬರ್ 31, 2022 ನೀವು ನಿಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು. ಮತ್ತು ಒಂದು ವೇಳೆ ನೀವು ನಿರ್ಧಾರಣ ವರ್ಷ 22-23 ನಿಮ್ಮ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ಗೂ ಮುನ್ನ ಫೈಲ್ ಮಾಡಿದರೆ, ಆಗ ನೀವು ನಿಮ್ಮ ರಿವೈಸ್ ರಿಟರ್ನ್ ಅನ್ನು ಲೇಟ್ ಫೀಸ್ ಇಲ್ಲದೆ 31 ಡಿಸೆಂಬರ್ 2022 ಫೈಲ್ ಮಾಡಬಹುದು. ನೆನಪಿಡಿ, ನಿರ್ಧಾರಣ ವರ್ಷ 2022-23 ಟ್ಯಾಕ್ಸ್ ರಿಟರ್ನ್ ತುಂಬುವ ಕೊನೆಯ ದಿನಾಂಕ 31 ಡಿಸೆಂಬರ್ 2022. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾತ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. नहीं है डर, नहीं फिकर, मिली हमें नई डगर. फसल का करवा के बीमा, किसान की चिंता को छीना, हुआ सुरक्षित कल. सुरक्षित फसल, निश्चित किसान, फसल बीमा सबका समाधान. आज ही प्रधानमंत्री फसल बीमा योजना से जुड़ें और फसल नुकसान से होने वाली आर्थिक हानि से निश्चिंत हो जाएं, ताकि प्राकृतिक और स्थानीय आपदा पर भी फसल नुकसान होने पर आप उसकी सही कीमत पाएं. प्रधानमंत्री फसल बीमा से जुड़ने के लिए आज ही नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में जाएं, क्योंकि सुरक्षित फसल, निश्चिंत किसान, फसल बीमा सबका समाधान. कृषि एवं किसान कल्याण मंत्रालय, भारत सरकार. बन्नी, ಡೆಂಗೀ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನಮ್ಮ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮುದ್ದೇಬಿಹಾಳ ತಾಲೂಕು ಕವಡಿಮಟ್ಟಿ ಗ್ರಾಮದ ಶಿವಲೀಲಾ ಕವಡಿಮಟ್ಟಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಾವು ಸದ್ಯಕ್ಕ ಮುದ್ದೇಬಿಹಾಳ ತಾಲೂಕು ಕವಡಿಮಟ್ಟಿ ಗ್ರಾಮದೊಳಗ ಇದ್ದೀವಿ. ಕವಡಿಮಟ್ಟಿ ಗ್ರಾಮದೊಳಗ ಸಾಕಷ್ಟು ಕೃಷಿ ಚಟುವಟಿಕೆಗಳು ನಾವು ನೋಡ್ತಾ ಇದ್ದೀವಿ. ಅದನ್ನು ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಯಾವ ರೀತಿ ನಮ್ಮ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಯಾವ ರೀತಿ ಪ್ರಗತಿ ಸಾಧಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರ ತಮಗ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಅನುಭವಗಳನ್ನು ಕೂಡ ನಾವು ತಮ್ಮ ಮುಂದೆ ತರ್ತಾ ಇದ್ದೀವಿ. ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಹೆಣ್ಣುಮಕ್ಕಳು, ರೈತ ಮಹಿಳೆಯರು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಪೋರ್ಟಿವ್ ಆಗಿ, ಅಂದ್ರೆ ಪುರುಷ ರೈತರಿಗೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಹೆಣ್ಮಕ್ಳು ಇರಾರದೆ ಕೃಷಿ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಸನ್ನಿವೇಶದೊಳಗ ಯುವ ಕೃಷಿ ಮಹಿಳೆ ಇವತ್ತ ನಮ್ ಜೊತೆಗಿದ್ದಾರೆ. ಅವರು ಶಿವಲೀಲಾ ಕವಡಿಮಟ್ಟಿ ಅವರು. ಅವರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ಇದು NRLM ಅಂತ ಹೇಳಿ ಬಹಳ ತಮಗೆಲ್ಲ ಗೊತ್ತಿರುವಂತಹದ್ದು. ಈ ಯೋಜನೆ ಅಡಿ ಒಳಗ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕವಡಿಮಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗ ಅವರು MBK ಅಂತ ಹೇಳಿ, ಅಂದ್ರೆ ಮುಖ್ಯ ಪುಸ್ತಕ ಬರಹಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಕೃಷಿ ಸಂಬಂಧಿತ ಕೆಲಸಗಳನ್ನ ಅವರು ಇಲ್ಲಿ ತನಕ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ರೈತ ಮಹಿಳೆಯರ ಸಂಘಟನೆಯೊಳಗ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆಮೇಲೆ ನರ್ಸರಿ ಡೆವಲಪ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದೇ ಒಂದು ಎಕರೆ ಒಳಗ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಸಮಗ್ರ ಕೃಷಿ ಮಾಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅದರ ಯೋಜನೆಗಳನ್ನು ಕೂಡ ಅವರು ಮಾಡಿದ್ದಾರೆ. ಕೃಷಿ ಇಲಾಖೆ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳ ಸಹಯೋಗದ ಜೊತೆಗೆ ಅವರು ಯಾವ ರೀತಿ ಈ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಯಾವ ರೀತಿ ರೈತ ಮಹಿಳೆಯರಿಗೆ ಒಂದು ಸಂಘಟನೆ ಮಾಡಿಕೊಂಡು ಅವರು ಕೂಡ ಪ್ರಗತಿ ಸಾಧಿಸುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ಅವರು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಶಿವಲೀಲ ಅವರ. ನಮಸ್ತೆ ಸರ್. ಎಲ್ಲ ರೈತ ಬಂಧರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. NRLM NRAJ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸರ್. ಅಂದ್ರೆ ಈಗ NRAJ ಎಲ್ಲ ಕಡೆನೂ ಬೆಳಕಿ ಬಂದೈತಿ. NRLM ಇನ್ನು ಕೂಡ ಒಂದ್ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಒಳಗ ಅದರಿ ಸರ್. ಅದ್ರೊಳಗೆ ನಾವು MBK ಅಂತ ಗುರುತಿಸ್ಕೊಂಡು ಅಂದ್ರೆ ನಮ್ದು ಕನ್ವರ್ಜೆನ್ಸಿ ವರ್ಕ್ ಇರುತ್ತೆ ಸರ್. ಎಲ್ಲ ಇಲಾಖೆಗಳೊಂದಿಗೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಆಮೇಲೆ ಎಲ್ಲ ಬ್ಯಾಂಕ್ ಜೊತೆಗೆ ನಮ್ಮ ಹಿಂಗೆ ಎಲ್ಲರ ಜೊತೆಗೆ ಒಂದ್ ಇದ್ರೊಳಗೆ ಹೋಗ್ತಿರ್ತೀವಿ ಸರ್ ವರ್ಕ್ ಮಾಡ್ಕೋತ. ಅವಾಗ ನಾವು ಸರ್ ಆತ್ಮ ಇಲಾಖೆಗೆ ಒಂದ್ಸಲ ನಾನು ಭೇಟಿ ಕೊಟ್ಟಿದ್ದೆ ಸರ್ ಕೃಷಿ ಇಲಾಖೆ ಒಳಗ. ಹಾಲಾ ಸರ್ ಭೇಟಿ ಆದ ಕೂಡಲೇ ಅವ್ರು ಏನಂದ್ರು ಈ ತರ ನಮ್ಮಲ್ಲಿ ಸ್ಕೀಮ್ ಅದಾವ, ನಾವು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಏನೇನೆಲ್ಲ ಬರ್ತಾವ ಅಂತ ಹೇಳಿ ನಾವು ಕೇಳ್ಕೊಳಕಂತ ಹೋಗಿದ್ದೀವ್ರಿ ಸರ್. ಆಗ ಸರ್ ಪರಿಚಯ ಆಯ್ತು ಅವರಲ್ಲಿ ಯಾವ ತರ ಬೆಳಿ ಬೆಳಿಬೇಕು ನಾವು. ಯಾಕಂದ್ರೆ ನಮ್ಮ ಕೈ ಒಳಗ ಒಂದ್ 500 ಜನದಿಂದ 1,000 ಜನ ಮಹಿಳೆಯರಿರ್ತಾರೆ ಸರ್. ಅವರು ಯಾಕಂದ್ರೆ ರೈತ ಮಹಿಳೆಯರಿರ್ತಾರೆ. ಇವತ್ತ ಬೆಳಿಗ್ಗೆ ನಾವು ಹೆಂಡಿ ಕಸ ಮಾಡ್ಕೊಂಡು ಹಿಡ್ಕೊಂಡು ಹೊಲದ ಸಾಯಂಕಾಲ ತನಕ ಹೆಣ್ಮಕ್ಳು ಕೆಲಸ ಮಾಡೋರು ಜಾಸ್ತಿ ಜನ ಇರ್ತಾರೆ. ಆದ್ರೆ ಇಲ್ಲಿ ಬರೋದು ನಮ್ಮಲ್ಲಿ ಗಂಡ್ಮಕ್ಳಿಗೆ ಅಂತೇಳಿ. ಗಂಡ್ಮಕ್ಳು ಒಂದ್ ಕೆಲಸ ಮಾಡಿದ್ರೆ ಸಾಕು ಮನೆಗೆ ಮಕ್ಕೋತಾರೆ. ಅಂತದ್ರೊಳಗ ನಾವು ಗುರುತಿಸ್ಬೇಕಂತ ಹೆಣ್ಮಕ್ಳು ಯಾರ್ಯಾರು ಅದಾರ ಅವ್ರನ್ನ ಹೊರಗೆ ತಗೊಂಡು ಬರೋ ನಿಟ್ಟಿನಲ್ಲಿ ನಾನು ಸರ್ ಹೋಗಿ ಪರಿಚಯ ಮಾಡ್ಕೊಂಡು ಅವ್ರು ಏನೇನ್ ಸ್ಕೀಮ್ ಅದಾವ, ಯಾವ್ಯಾವ ತರ ಬೆಳಿ ಬೆಳಿಬೇಕು ಈ ತರ ಎಲ್ಲ ಕೇಳ್ಕೊಳಕ್ ಹೋದಾಗ ನಾವು ಸಮಗ್ರ ಕೃಷಿ ಬಗ್ಗೆ ಸರ್ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರು. ಆ ತರ ಮಾಡ್ಕೋಬೇಕು ಅಂತ, ನಾವು ಸಮಗ್ರ ಕೃಷಿ ಮಾಡ್ಕೋಬೇಕು. ಆಮೇಲೆ ಈಗೆಲ್ಲ ಕ್ಯಾನ್ಸರ್ ಅಂತ ಇಂತ ನಾನಾ ತರ ರೋಗಗಳು ಬರ್ತಾ ಇದಾವಲ್ಲ ಸರ್, ಅದನ್ನ ತಡೆಗಟ್ಟಲಿಕ್ಕೆ ನಾವು ಈ ಕೃಷಿ ಒಳಗೆ ಯಾವ ತರ ಅಂದ್ರೆ ಕ್ರಮೇಣವಾಗಿ ಹಂತ ಹಂತವಾಗಿ ನಾವು ಕೆಮಿಕಲ್ ಅನ್ನ ಬಿಡಿಸೋ ಪ್ರಯತ್ನ ಮಾಡ್ಬೇಕು, ಈ ತರ ಮಹಿಳೆಯರಿಗೆ ಕೂಡ ತರಬೇತಿ ಕೊಡಿಸೋದು, ಆಮೇಲೆ ಕೃಷಿಯೇತರ ಚಟುವಟಿಕೆ ಆಗಿರ್ಬಹುದು, ಆಮೇಲೆ ನಮ್ಮ ಜೀವನೋಪಾಯಕ್ಕಂತ ಹೇಳಿ ನಾವು ಕೃಷಿ ಒಳಗೆ ಬೆಳೆದಂತವು ಈ ಚೀಪ್ಸ್ ಬಾಳೆಹಣ್ಣು ಬೆಳಿತೀವಿ, ಬಾಳೆಕಾಯಿ ಸೇಲ್ ಆಗ್ಲಿಲ್ಲ ಅಂದ್ರೆ ಅದು ಚೀಪ್ಸ್ ಹೆಂಗ್ ಮಾಡೋದು, ಆಮೇಲೆ ನಿಂಬೆ ಹಣ್ಣು ಬೆಳಿತೀವಿ ಒಂದೊಂದ್ ಟೈಮ್ ರೇಟ್ ಇರಲ್ಲ, ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋದು, ಈ ತರ ಎಲ್ಲ ತರಬೇತಿ ಕೊಡಿಸೋದು ಆಗಿರ್ಬಹುದು. ಆಮೇಲೆ ನಾವು NRLM ನವರಿಗೆ ಮಾಹಿತಿ ಕೊಟ್ಟು ಅದ್ರ ಮುಖಾಂತರ ನಾವು ಈಗ ಸಂತೆ ಮೇಳ ಅಂತ ಬಂದಿದೆ ಸರ್, ಸಂತೆ ಮೇಳಕ್ಕೆ ಭಾಗವಹಿಸಿ ಅಲ್ಲಿ ಮಾರಾಟ ಮಾಡಿಸುವಂತದ್ದು ಇದು ಉಪ್ಪಿನಕಾಯಿ ಆಗಿರ್ಬಹುದು, ಆಮೇಲೆ ನಿಂಬೆ ಹಣ್ಣಿನಂತ ಏನೇನು ಬೆಳಿ ಅದ್ರೊಳಗ ಏನ್ ಪ್ರಾಡಕ್ಟ್ ಮಾಡ್ಬೇಕು ಅನ್ನೋದು ಇನ್ನು ತರಬೇತಿ ಕೊಡಿಸ್ಬೇಕಂತ ಇದೀವಿ ಸರ್. ನಾವು ಈ NRLM ಆಮೇಲೆ ನರೇಗಾ ಕೆಲಸ ಹಿಡ್ಕೊಂಡು ಇದೊಂದು ನಾವು ಶೆಡ್ ಮಾಡ್ಕೊಂಡಿದ್ದೀವಿ ಸರ್, ಈಗ ಇದು ವರ್ಕ್ ಕೂಡ ಪ್ರಾರಂಭ ಮಾಡ್ಕೊಂಡಿವಿ. ಆಮೇಲೆ ಇದು ಸಮಗ್ರ ಕೃಷಿ ಒಳಗಂದ್ರ ನಮ್ ಒಂದ್ ಎಕರೆ ಹೊಲದೊಳಗ ತೆಂಗಿನ ಗಿಡ ಹಚ್ಚಿವ್ರಿ, ಆಮೇಲೆ ಸೀತಾಫಲ, ಚಿಕ್ಕು, ಬಾಳೆ ಇದು ನರ್ಸರಿ, ಆಮೇಲೆ ಮೀನುಗಾರಿಕೆ ಮಾಡ್ಕೊಳ್ಳೋದು, ಆಮೇಲೆ ಅಜೋಲಾ ತಯಾರಿಕೆ ತೊಟ್ಟಿ ಒಂದ್ ಮಾಡ್ಕೊಂಡಿರಿ ಸರ್, ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀವಿ. ಈ ತರ ಎಲ್ಲ ಸರ್ ಇಂದ ಮಾಹಿತಿ ತಿಳ್ಕೊಂಡು ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿನೂ NRLM ಒಳಗೂ ಎಲ್ಲ ಇಲಾಖೆಗಳ ಜೊತೆ ಸಂಪರ್ಕ ಮಾಡ್ಕೊಂಡು ಅಲ್ಲಿ ಏನ್ ಬರ್ತಾವ ಬೆನಿಫಿಟ್ಸ್ ನಮ್ಗೆ ಹೇಳ್ತಿರ್ತಾರೆ, ಅದ್ರ ಮುಖಾಂತರ ನಾವು ಮಾಡ್ಕೊತಾ ಇದೀವಿ ಸರ್. ಆಮೇಲೆ ನಮ್ಮ NRLM ಒಕ್ಕೂಟದಿಂದ ನಾವು ಈಗ ಘನತ್ಯಾಜ್ಯ ವಿಲೇವಾರಿ ಅಂತ ಹೇಳಿ ಅಲ್ಲಿ 4 ಜನ ಹೆಣ್ಮಕ್ಳು ನನ್ನಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್. ಈಗ ನಮ್ಮ ಜಿಲ್ಲೆ ಒಳಗೆ ನಮ್ದು ಪೂರ್ತಿ ಪ್ರಾರಂಭ ಆಗೈತಿ, ಡೈಲಿನೂ ಅವರು ವರ್ಕ್ ಮಾಡ್ತಾ ಇದಾರೆ ಸರ್. ಒಣ ಕಸವನ್ನು ಸಂಗ್ರಹಿಸಿಕೊಂಡು ಅದು ಬೇರೆ ಬೇರೆ ಆಗಿ ವಿಂಗಡಣೆ ಮಾಡೋದಾಯ್ತು, ಈ ತರ ಮಾಡ್ತಾ ಇದಾರೆ ಸರ್. ಆಮೇಲೆ ನಾವು ಒಂದು 30 ಜನ ಲಾಸ್ಟ್ ಟೈಮಿಗೆ ತಾಂತ್ರಿಕ ಕೃಷಿ ಬಗ್ಗೆ 30 ಜನಕ್ಕೆ ನಾನು ಟ್ರೈನಿಂಗ್ ಕೊಡಿಸ್ಕೊಂಡು ಬಂದೆ ಕೃಷಿ ಇಲಾಖೆಗೆ ಹೋಗಿ. ಆಮೇಲೆ ಈ ಬಿಸಿ ಸಖಿ, ಪಶು ಸಖಿ, ಆಮೇಲೆ ಉದ್ಯೋಗ ಸಖಿ, ಕೃಷಿ ಉದ್ಯೋಗ ಸಖಿ ಅವರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಹಂಗೆ ನಾನು ಇಲ್ಲಿನೂ ಒಂದ್ ಸ್ವಲ್ಪ ಏನಾದ್ರೂ ಟ್ರೈನಿಂಗ್ ಅದು ಕೊಡೋದಿತ್ತು ಅಂದ್ರೆ ರಿಸೋರ್ಸ್ ಪರ್ಸನ್ ಆಗಿ ಹೋಗಿ ನಾನು ಆತ್ಮ ಇಲಾಖೆಯಿಂದ ಟ್ರೈನಿಂಗ್ ಮಾಡ್ತಾ ಇರ್ತೀನಿ ಸರ್, ಅಲ್ಲಿನೂ ಮಾಡಿನಿ ಸರ್ ಜೊತೆಗೆ. ಹಂಗಾಗಿ ನಾನು ಟ್ರೈನಿಂಗ್ ಮಾಡುವಾಗ ನನಗ ಜಾಸ್ತಿ ನಾಲೆಜ್ ನನಗೆ ಬಂದೈತೇನೋ, ಆ ತರ ಎಲ್ಲ ಇಲಾಖೆನೂ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದಾವ ಸರ್, ಗುರುತಿಸ್ತಾ ಇದ್ದಾರೆ. ಹಂಗಾಗಿ ನನಗೆ ಇನ್ನೂ ಹೆಚ್ಚು ವರ್ಕ್ ಮಾಡ್ಬೇಕಂತ ಒಂದು ಖುಷಿ ಆಗ್ತಾ ಇದೆ ಸರ್, ಮಾಡ್ಬೇಕು ಅಂತ. ಬಹಳ ಸಂತೋಷ, ತಾವು ಸಂಘಟನೆ ಮಾಡ್ತಾ ಇದ್ದೀರಿ. ಈಗೇನು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಎಷ್ಟು ಜನ ಮಹಿಳೆಯರನ್ನ ತಾವು ಈ ತರ ಸಂಘಟನೆ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಒಂದು ವ್ಯವಸ್ಥೆ ಆಗಿರ್ಬಹುದು ಅಥವಾ ಒಂದು ಜೀವನೋಪಾಯವನ್ನು ಕಂಡುಕೊಳ್ಳುವಂತಹ ಒಂದು ಏನು ಯೋಜನೆ ಇದೆ ಅದರೊಳಗೆ ತೊಡಗಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಯಾವ ರೀತಿ ತಾವು ಹಚ್ಚಿದ್ದೀರಿ? ಸರ್, ನಮ್ಮಲ್ಲಿ ಈಗ ರೊಟ್ಟಿ ತಯಾರಿಕೆ ಮಾಡ್ತಿದ್ದಾರೆ ಸರ್. 150 ಜನ ಈಗ ನನ್ನಲ್ಲಿ ಸದಸ್ಯರಾಗಿದ್ದಾರೆ, NRLM ಆಗಿರ್ಬಹುದು, ಆತ್ಮಕ್ಕಾಗಿರ್ಬಹುದು. 150 ಜನ ಅದಾರೆ ಸರ್. 150 ಜನದೊಳಗೆ ನಾವು ಒಂದು 20 ಜನರೇ ತಮ್ಮ ಸ್ವಾವಲಂಬನೆಯಿಂದ ತಮ್ಮ ದುಡಿಮೆ ಮಾಡ್ಕೊಳ್ತಾ ಇದಾರೆ ಸರ್. ಈಗ ಆ 20 ಜನ ಹೊರತುಪಡಿಸಿ ನಾವು ನರೇಗಾ ಅಲ್ಲಿ ಕೂಲಿ ಕೆಲಸ ಕೊಡಿಸ್ತಾ ಇದೀವಿ ಸರ್. ಒಂದ್ ದಿವಸಕ್ಕೆ 309 ರೂಪಾಯಿ ಅವರಿಗೆ ಪೇಮೆಂಟ್ ಬರ್ತೈತಿ. ನಾವು ಹಿಂಗ ಇಷ್ಟು ಜನ ಕೆಲಸ ಕೊಡ್ತೀವಿ ಅಂತಂದ್ರೆ ಸಾಕು 100 120 ಮಿನಿಮಮ್ ಜನ ಬಂದು ತಾವ್ ವರ್ಕ್ ಮಾಡ್ತಾ ಇದಾರೆ ಸರ್. ಆಮೇಲೆ ಅಲ್ಲಿ 100 ಮಾನವ ದಿನಗಳನ್ನ ಯಾರು ಪೂರೈಸಿರ್ತಾರ ಅಂತವ್ರಿಗೆ ನಾವು ತರಬೇತಿ, ಅವ್ರಿಗಾಗಿರ್ಬೋದು, ಅವ್ರ ಮನ್ಯಾಗ ಮಕ್ಕಳಿಗೆ ಗಂಡಗ ಈ ತರ ತರಬೇತಿಗಳು, ಅವ್ರು ಯಾವ್ದೇ ತರಬೇತಿ ತಗೋತಾರ ಅಂದ್ರ ರುಡ್ಸೆಟ್ಟಿ ಕಳಿಸಿ ತರಬೇತಿ ಕೊಡಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಸರ್. ಈಗ ಮತ್ತೆ ಸರ್ಕಾರಿ ತರಬೇತಿಗಳು ಇರ್ತಾವ, ಅವುಗಳನ್ನು ಕೂಡ ಕೊಡಿಸುವಂತ ಒಂದು ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ರಿ? ಅವರು ಹೇಳ್ತಾರೆ ಸರ್, ನಮ್ಮ NRLM ಒಳಗಾಗಿರ್ಬೋದು, ಕೃಷಿ ಇಲಾಖೆ ಒಳಗಾಗಿರ್ಬೋದು, ಇಂಥ ತರಬೇತಿ ಬಂದವ್ರಿ ಅಂತ ನಮಗೆ ಹೇಳಿದ್ರು ಅಂದ ನಾವು ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ ಅವ್ರಿಗೆ ಕಳಿಸ್ತೀವ್ರಿ ಸರ್. ಈಗ ಕೃಷಿ ಇಲಾಖೆ ತರಬೇತಿ ಕಳಿಸ್ತೀವಿ, ಆಮೇಲೆ ನಾವು ಜೀವನೋಪಾಯ ಚಟುವಟಿಕೆ ಮಾಡ್ಲಿಕ್ಕೆ ಅಂತ ಅವ್ರ ಆಹಾರ ಉತ್ಪನ್ನ ಚಟುವಟಿಕೆಗಳ ಆ ತರಬೇತಿಗೂ ಕಳಿಸಿವಿ, ಇನ್ನು ಕಳಿಸ್ತಾ ಇದ್ದೀವ್ರಿ ಸರ್. ಈಗ 1 ಎಕರೆ ಒಳಗೆ ಏನು ಸಮಗ್ರ ಕೃಷಿ ತಾವು ಪ್ಲಾನ್ ಮಾಡಿದ್ರಿ, ಯೋಜನೆ ಮಾಡಿದ್ರಿ, ಅದು ಯಾವಾಗಿಂದ ಶುರು ಮಾಡಿದ್ರಿ, ಮತ್ತ ಯಾವ ರೀತಿ ಇಂಥ ಒಂದು ಒಂದೇ 1 ಎಕರೆ ಒಳಗೆ ಇಷ್ಟೆಲ್ಲ ನಾವು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಒಂದು ಸುಸ್ಥಿರವಾದಂತಹ ಒಂದು ಆದಾಯ ತಗೊಳ್ಳೋದಕ್ಕೆ ಯಾವ ರೀತಿ ಇದು ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಯಾವ ರೀತಿಯ ಒಂದು ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ರಿ, ಏನೇನು ಮಾಡಬೇಕು ಅಂತ? ಈಗ ನಾವು ನೋಡ್ತಾ ಇದೀವಿ, ಈಗ ಸದ್ಯಕ್ಕೆ ತಾವು ಏನು ನರ್ಸರಿ ಮಾಡಿದ್ರಿ, ಇಲ್ಲಿ ನರ್ಸರಿ ಒಳಗೆ ಇದ್ದೀವಿ ಆತ್ಮೀಯ ರೈತ ಮಿತ್ರರೇ, ನರ್ಸರಿ ಇನ್ನೂ ಡೆವಲಪ್ ಆಗ್ತಾ ಇದೆ, ಇನ್ನು ಸಾಕಷ್ಟು ಆಗಬೇಕು, ಇಂಥ ಒಂದು ಏನು ತಾವು ಕೆಲಸಗಳನ್ನ ಮಾಡ್ತಾ ಇದ್ರಿ, ಯಾವಾಗಿಂದ ಶುರು ಮಾಡಿದ್ರಿ, ಮತ್ತೆ ಏನು ಯೋಜನೆ ಇದೆ ಮುಂದೆ? ಸರ್, ನಾವು ಮುಂಚಿತವಾಗಿ ನಮ್ಮ ಮಾಮರೆಲ್ಲ ಬೆಳಿ ಬೆಳಿತಾ ಇದ್ರು, ಒಂದ್ ಬೆಳಿ ಮಾಡ್ತಿದ್ರು, ತೆಂಗಿನ ಗಿಡ ಮಾತ್ರ ಇದ್ದು ನಮ್ಮಲ್ಲಿ. ನಾವು ಒಂದ್ ಸ್ವಲ್ಪ ಹಣ್ಣಿನ ಗಿಡ ಹಚ್ಕೊಂಡ್ರೆ ಹೆಂಗಿರ್ತೈತಿ ಉಕ್ರ ಜೊತೆಗೆ ಅಂತ ಸ್ವಲ್ಪ ನಮ್ಮ ಮನೆಯವ್ರು ಹೋಗಿ ಗಿಡ ತಗೊಂಡ್ ಬಂದಿದ್ರು. ಸೀತಾಫಲ ಗಿಡ ಹಚ್ಚಿದ್ವಿ, ನಮಗ ನಾವು ಮಾರ್ಲಿಕ್ಕಿಲ್ಲ, ಬಟ್ ನಮಗ್ ತಿನ್ನಕರೆ ಒಳ್ಳೆ, ಯಾಕಂದ್ರೆ ನಾವು ಯಾವ್ದೇ ಕೆಮಿಕಲ್ ಇಲ್ಲದೆ ಎಲ್ಲ ಹಣ್ಣು ತಿನ್ಬಹುದು ಅಂತ ಒಂದ್ ಸ್ವಲ್ಪ ಜವಾರಿ ಬಾಳೆಗೆ ಮಾಡ್ಕೊಂಡಿದ್ದೀರಿ ಸರ್. 2-3 ಗಿಡ ಅದಾವ. ಆಮೇಲೆ ಸೀತಾಫಲ ಒಂದ್ 5 ಗಿಡ ಹಚ್ಚಿದ್ವಿ, ಈ ಸಲ ಮತ್ತೆ 5 ಗಿಡ ಹಚ್ಚಿವ್ರಿ ಸರ್ ನಾವು. ಯಾಕಂದ್ರೆ ನಮ್ಗೆ ಏನೋ ಇಲ್ಲಪ್ಪ ಅಂತಂದ್ರೆ ನಮ್ಮ ಮನೆಗಾದ್ರೆ ಸಾಕು ಸರ್, ನಾವು ಮಾರಾಕೇನೋ ಕೆಮಿಕಲ್ ಹಾಕಿ ಜಾಸ್ತಿ ಇಳುವರಿ ತಗೊಂಡ್ ಬಂದು ಅಂತವೆಲ್ಲ ಮಾರಾಟ ಮಾಡ್ಬೇಕು ಅನ್ನೋದೇನ್ ಬೇಡ. ನಮಗ್ ಒಳ್ಳೆ ಫುಡ್ ಸಿಕ್ಕ್ರೆ ಸಾಕು ಅನ್ನೋ ರೀತಿ ಒಳಗೆ ನಾವು ಎಲ್ಲಾ ತರನು ತರಕಾರಿ ಆಗಿರ್ಬೋದು, ಆಮೇಲೆ ಹಣ್ಣುಗಳಾಗಿರ್ಬೋದು. ಈಗ ಚಿಕ್ಕ ಸೀತಾಫಲ 2 ವರ್ಷ ಆಯ್ತು ಸರ್, ಈಗ ನಾವು ಮನೆಗಂತೂ ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ತಗೊಳ್ಳೋದಿಲ್ಲ. ಆಮೇಲೆ ಬಾಳೆನು ನಾವು ಮನೆ ಒಳಗೂ ಯೂಸ್ ಮಾಡ್ತೀವಿ, ಹೊರಗಡೆನು ಮಾರಾಟ ಮಾಡ್ತೀವಿ ಸರ್. ತೆಂಗಿನಕಾಯಿನೂ ನಾವು ಹೊರಗಡೆನು ಮಾರಾಟ ಮಾಡ್ತೀವಿ. ನಮ್ದು ಏನು ಇಲ್ಲ ಅಂದ್ರೆ ಎಲ್ಲ ತರ ಸರ್, ಇದು ಗಿಡ ಇಲ್ಲ ಅನ್ಬಾರ್ದು, ಆ ತರ ನಾನು ಬೆಳೆಸ್ಬೇಕು ಅಂತ ನನಗೊಂದು ಮನಸ್ಸಿಗೆ ಬಂದೈತಿ, ನಾನು ಮಾಡ್ತೀನಿ ಸರ್. ಈ 1 ವರ್ಷದಿಂದ ನಾವು ವರ್ಕ್ ಮಾಡಕತ್ತೀವಿ, ಇದು ಇನ್ನು ಮುಂದಿನ ಹಂತದೊಳಗೆ ನಾ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಂತ ಸರ್. ಅಡ್ಡಿಲ್ಲ, ಈಗ ಏನು ಬಹುವಾರ್ಷಿಕ ಬೆಳೆಗಳು, ಹಣ್ಣಿನ ಗಿಡಗಳು ಆಯ್ತು, ಈಗ ದಿನನಿತ್ಯ ನಮಗೆ ಬೇಕಾಗ್ತಾವ ಕಾಯಿಪಲ್ಲೆ ಬೇಕಾಗ್ತದ ಅಂತದನ್ನು ಕೂಡ ನೀವು ಬೆಳಿಬಹುದಲ್ಲ, ಅದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ಸರ್. ತರಕಾರಿ ಅಂದ್ರೆ ಈಗ ನಾವು ಬೆಂಡಿ, ಹೀರಿ ಹಚ್ಚಿನ್ರಿ ಸರ್ ನಾನು. ಈ ಬದ್ನೆ ಮತ್ತೆ ಟೊಮೆಟೊ ಅಗಿ ಮಾಡಿವಿ, ಅದನ್ನು ಕೂಡ ಈಗ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಸರ್. ತರಕಾರಿನೂ ಎಲ್ಲ ತರ ತರಕಾರಿನೂ ನಾವು ಮಾಡ್ಕೋಬೇಕಂತ ಸರ್. ನಮ್ಮ ಮನೆಗೂ ಆಗಿರ್ಬೋದು, ಮಾರಾಟ ಮಾಡ್ಲಿಕ್ಕೂ ಆಗಿರ್ಬೋದು, ಮಾಡ್ಕೋತಾ ಇದೀವಿ ಸರ್. ಈಗ ಇದು ಏನು ನರ್ಸರಿ ತಾವೇನು ಡೆವಲಪ್ ಮಾಡಬೇಕು ಅನ್ನುವಂಥದ್ದು ಒಂದು ಮಾಡ್ತಾ ಇದ್ದೀರಿ ಈಗ ಸದ್ಯಕ್ಕೆ, ಇಲ್ಲಿ ಯಾವ್ಯಾವ ಸಸಿಗಳನ್ನು ಇಲ್ಲಿ ತನಕ ಬೆಳೆಸಿರಿ, ಮತ್ತು ಮುಂದೆ ಯಾವ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ? ಸರ್, ಈಗ ನುಗ್ಗೆ ಅದಾವ ನಮ್ಮಲ್ಲಿ ನರ್ಸರಿ ಒಳಗೆ, ಬೆಟ್ಟದಿನಲ್ಲಿ ನಿಂಬೆ, ಮಾವು, ಆಮೇಲೆ ಸೀತಾಫಲ, ಪೇರು, ನೇರಳೆ ಇಷ್ಟು ಮಾಡಿವ್ರಿ ಸರ್. ಇದು ನಮಗೆ ಮಾರಾಟನ ಹೊರಗಡೆ ನಮಗೆ ಯಾರಾದರೂ ರೈತರು ಹೇಳಿದ್ರೆ ನಾವು ತರಕಾರಿದು ಮಾಡಿಕೊಡ್ತೀವಿ ಅಥವಾ ಇದನ್ನು ಮಾಡ್ತೀವಿ. ಆಮೇಲೆ ಇದು ಹೊರತುಪಡಿಸಿ ನಾವು ಎಲ್ಲೂ ಮಾರಾಟ ಆಗಿಲ್ಲ ಅಂದ್ರೂ ನಮ್ಮಲ್ಲೇ ಕೃಷಿ ಪೌಷ್ಟಿಕ ಕೈತೋಟ ಅಂತ ಬಂದೈತ್ರಿ ಸರ್, ನಮ್ಮಲ್ಲೇ ಮಾಡುವಂಥದ್ದು. ಆ ಕೃಷಿ ಪೌಷ್ಟಿಕ ಕೈತೋಟಕ್ಕೆ ನಾವು ನಮ್ಮ ನರ್ಸರಿಯಿಂದನೇ ನಾವು ಗಿಡಗಳನ್ನು ಕೊಡಬೇಕು ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ, ನಮ್ಮ ಸ್ವಸಹಾಯ ಸಂಘದ ರೈತ ಮಹಿಳೆಯರೇ ಅವ್ರಿಗೆ ಈಗಾಗಲೇ ನಾವು NMR ತೆಗಿಸ್ತಾ ಇದ್ದೀವಿ ಸರ್. ಆ ಗಿಡಗಳನ್ನು ಅವ್ರಿಗೆ ಮಾರಾಟ ಮಾಡಬೇಕು ಅಂತ. ಅಂದ್ರೆ ಹಿತ್ತಲ ಕೃಷಿ ಮಾಡ್ಕೊಳ್ಬೇಕು, ಇಲ್ಲಿಂದನೇ ಸಸಿಗಳನ್ನ ಅವ್ರಿಗೆ ಕೊಡಬೇಕು ಅಂತೇಳಿ. ಅವರು ಈಗ ಮನೆಯನ್ನ ಗುರುತಿಸ್ತೀವಿ, ಅವ್ರು ಯಾರಿಗೆ ಒಂದ್ ಸ್ವಲ್ಪ ಜಾಗ ಇತ್ತು ಮಾಡ್ಕೊಳಕಂದ್ರೆ ಇವೇ ಗಿಡಗಳನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ಹಚ್ಕೊಳ್ಳೋಂಗ್ ಪ್ಲಾನ್ ಹೇಳ್ಕೊಡ್ತಾ ಇದೀವಿ ಸರ್. ಈ ಬಗ್ಗೆ ನೀವೇನಾದ್ರೂ ರೈತರಲ್ಲಿ ಪ್ರಚಾರ ಮಾಡಿರಿ, ಇಂತಹ ಸಸಿಗಳನ್ನ ನಾವು ಇನ್ ಮುಂದೆ ಬೆಳೆಸಬೇಕಂತ ಮಾಡಿವಿ, ನೀವು ಬೇಕಾದ್ರೆ ನಮಗೆ ಹೇಳ್ರಿ, ಇಲ್ಲಿಂದ ತಗೊಳ್ರಿ ಅನ್ನುವಂಥದ್ದು ಏನಾದ್ರೂ ತಾವು ಹೇಳಿರಿ ಯಾರಿಗೆ? ಹೇಳ್ತಾ ಇದೀವಿ ಸರ್, ರೈತರಿಗೆ ಹೇಳ್ತಾ ಇದೀವಿ, ನಮ್ಮ ರೈತ ಮಹಿಳೆಯರಿಂದನು ಅವ್ರವ್ರ ಮನೆ ಒಳಗೆ ಹೇಳಿವಿ. ಯಾರಿಗಾದ್ರೂ ನಾವು ಗಿಡಗಳು ಬೇಕು, ನಮಗೆ ಇಂಥ ಸಸಿ ಬೇಕಂತ ಅವರೇ ಬೀಜ ಕೊಟ್ಟರು ಮಾಡಿಕೊಡ್ತೀವಿ, ಇಲ್ಲ ನಮ್ಮಲ್ಲೇ ಇಂಥವ್ ಮಾಡಿ ಗಿಡ ನಮಗೆ ಇಷ್ಟಾಗಿ ಬೇಕು ಅಂತಂದ್ರೆ ಮಾಡಿಕೊಡ್ತೀವ್ರಿ ಸರ್. ಹಂಗೆ ಇಲ್ಲಿ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ರಿ? ಇದಕ್ಕೆಲ್ಲ ಸಾಕಷ್ಟು ಕೌಶಲ್ಯ ಬೇಕಾಗ್ತದ, ಮತ್ತೆ ದುಡ್ಡು ಬೇಕಾಗ್ತದ, ಮತ್ತೆ ಕಾಲಕಾಲಕ್ಕ ಅದನ್ನ ನಿಗರಾಣಿ ಮಾಡ್ಬೇಕಾಗ್ತದ, ಹೊಸ ಹೊಸ ಬೀಜಗಳು ಬೇಕಾಗ್ತವ, ಇವನ್ನೆಲ್ಲ ಹೆಂಗ್ ನೀವು? ಸರ್, ಈಗ ನಮಗ ನರೇಗಾದಿಂದ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ ಸರ್. ಇದು ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಅಂಡರ್ ಒಳಗೆ ನಮ್ಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ ಸರ್. ಅದು ನರೇಗಾದೊಳಗೆ 2 ಲಕ್ಷದೊಳಗ ನಾವು ಮ್ಯಾಲ ಶೆಡ್ ಹಾಕೊಳ್ಳೋದಾಗಿರ್ಬೋದು, ಬೀಜಕ್ಕ ಇದು ನಾವು ನೀರಿಗಾಗಿ ಏನಾದ್ರೂ ಹಿಂಗ್ ಪೈಪ್ ಪಂಪ್ ಸೆಟ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ನಿರ್ವಹಣೆ ಮಾಡಕಂತ ನಮ್ಗೆ 2 ಲಕ್ಷ ಕೊಟ್ಟಾರ. ಅದ್ರೊಳಗು ಮಾಡ್ತಾ ಇದೀವಿ. ಹೆಚ್ಚಿಂದ ಏನೈತಿ, ನಾವು ಒಂದ್ 50,000 ಕೈಲಿ ಹಾಕಿದ್ವಿ, ಅದ್ರೊಳಗೆ ಮಾಡ್ಕೊಂಡು ಹೊಂಟಿವಿ. ಇನ್ನು ಮುಂದಿನ ಹಂತದಾಗ ಏನೇ ಬೇಕಂದ್ರೆ ನಾವು ಕೈಲಿ ಹಾಕೊಂಡು ಮಾಡ್ಕೊತೀವಿ. ಈಗ ಇತ್ತೀಚೆಗೆ ಶುರು ಮಾಡಿರಿ, ಈಗ ಸದ್ಯದ ಮಟ್ಟಿಗೆ ನಿಮ್ಮ ಇದಕ್ಕೆ ಯಾವ ರೀತಿ ರೈತರು ಅಥವಾ ರೈತ ಮಹಿಳೆಯರು ಸ್ಪಂದಿಸ್ತಾ ಇದ್ದಾರಂತೀರಿ? ಸ್ಪಂದಿಸ್ತಾ ಇದ್ದಾರೆ ಸರ್. ರೈತ ಮಹಿಳೆಯರು ಈಗ ನಮ್ಮ ಕೆಲಸಕ್ಕೆ ನಾವು ಹೊರಗಡೆ ಜನಕ್ಕೆ ನಾವು ಕೆಲಸ ಹಚ್ಚೋ ಬದ್ಲಿ ನಮ್ಮ ರೈತ ಮಹಿಳೆಯರಿಗೆ ಒಂದು 10-15 ಜನ ಕೆಲಸ ಸಿಕ್ಕೈತ್ರಿ ಸರ್. ಈಗ ನಮ್ಮ ಸ್ವಸಹಾಯ ಸಂಘದಾಗ ಏನು 10 ಜನ ಅದಾರ, ಅವರೇ ನಾವೆಲ್ಲ 10 ಜನ ಕೂಡಿ ಕೆಲಸ ಮಾಡ್ಕೋತೀವ್ರಿ ಸರ್. ಇವು ಅವು ಪ್ಲಾಸ್ಟಿಕ್ ಬ್ಯಾಗ್ ತುಂಬೋದಾಯ್ತು, ಆಮೇಲೆ ಅವು ಬೀಜ ಹಾಕೋದಾಗಿರ್ಬೋದು, ಎಲ್ಲ ನಾವು ಹೆಣ್ಮಕ್ಳಿಗೆ ಕೂಡ ಮಾಡ್ಕೋತೀವ್ರಿ ಸರ್. ಇದಕ್ಕೆ ನಾವು ಹೊರಗಿನವ್ರಿಗೇನು ಕೆಲಸಕ್ಕೆ ಹಚ್ಚಿಲ್ಲ. ಅಡ್ಡಿಲ್ಲ, ಈಗೆಲ್ಲ ಇವು ಎಲ್ಲ ತರಬೇಕಲ್ಲ, ಟ್ರೇಸ್ ತರಬೇಕಾಗ್ತದ, ಕೋಕೋಪೀಟ್ ತರಬೇಕಾಗ್ತದ, ಇವನ್ನೆಲ್ಲ ಹೆಂಗ್ ಮಾಡ್ತಾ? ಈಗ ಅದೇ 2 ಲಕ್ಷದೊಳಗೆ ಯೂಸ್ ಮಾಡ್ಕೊಂಡಿದೀವ್ರಿ ಸರ್. ಈಗ ಇವೆಲ್ಲ ಮಾರಾಟ ಆದಂಗ ಅದು ಬಂದ್ ಇನ್ಕಮ್ ಒಳಗೆ ನಾವು ಅದೇ ಹಾಕೋತ್ ಹೋಗ್ತೀವ್ರಿ ಸರ್. ಎಲ್ಲಿಂದ ತರಿಸ್ತಾ ಇದ್ರಿ? ನಾವು ಹುಬ್ಳಿಯಿಂದ ತಗೊಂಡ್ ಬಂದಿವ್ರಿ ಸರ್. ಇದು ಫಸ್ಟ್ ಹುಬ್ಳಿಯಿಂದ ಇದು ನರ್ಸರಿ, ಇದು ನೆಟ್ ಬಟ್ಟೆ ಆಗಿರ್ಬೋದು, ಆಮೇಲೆ ಇದು ಪಾಲಿಥಿನ್ ಬ್ಯಾಗ್ ಎಲ್ಲ ಹುಬ್ಳಿಯಿಂದ ತಗೊಂಡ್ ಬಂದಿವ್ರಿ ಸರ್. ಇದನ್ನ ಇನ್ನು ಎಲ್ಲಿ ತನಕ ಇದನ್ನ ಇದ್ರ ಲಿಮಿಟ್ ಏನದ್ರಿ, ಎಷ್ಟು ಮಿತಿ ಇರಬೇಕು, ಇಷ್ಟು ನಾವು ಮಾಡಬೇಕು ಅನ್ನುವಂಥದ್ದು ಏನಾದ್ರು ಹಾಕೊಂಡಿರಿ ಇದಕ್ಕೆ? ಇಲ್ರಿ ಸರ್, ನಮಗೆ ಯಾವಾಗ್ಲೂ ನಮ್ಮ ಸ್ವಸಹಾಯ ಸಂಘ ಇರೋವರೆಗೂ ಅದಂತೂ ಇರುತ್ತೆ ಸರ್. ಆಮೇಲೆ ನಮಗ್ ಸಪೋರ್ಟ್ ಸಿಕ್ತು ಅಂದ್ರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವ್ರಿ ಸರ್. ಇಷ್ಟೇ ದಿವಸಿಗಂತೆ ಸೀಮಿತವಾಗಿ ಮಾಡಿಲ್ರಿ ಸರ್. ನಾವು ಮುಂದಿನ ಹಂತದೊಳಗೆ ನಮ್ಮ ಎಲ್ಲ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ನಮ್ಮ 10 ಜನಕ್ಕೂ ಕೆಲಸ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಂಡು ಹೊಂಟಿವಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವ್ರಿ ಸರ್. ಇದು ಈಗ ಸಂಘ ಅಲ್ಲದೆ ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಮತ್ತೆ ಎಲ್ಲರಿಗೂ ಕೆಲಸ ಸಿಗುವಂತಹದ್ದು ಅಥವಾ ಎಲ್ಲರೂ ಒಂದು ತಮ್ಮ ಇಂಥ ಒಂದು ವೃತ್ತಿಯನ್ನು ಹುಡುಕಾಡಿ ಜೀವನೋಪಾಯವನ್ನು ಕಂಡುಕೊಳ್ಳಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ಅವರಿಗೆ ತಾವು ತಿಳುವಳಿಕೆ ನೀಡುವಂತಹ ಒಂದು ಕೆಲಸ ಮಾಡ್ತಾ ಇದ್ರಿ ಸರ್? ಈಗ ಹೊಲ ಇದ್ದವ್ರು ಸ್ವಲ್ಪ ಜನ ಇದ್ರೆ, ಹೊಲ ಇರ್ಲಾರ್ದವ್ರು ಸ್ವಲ್ಪ ಜನ ಇರ್ತಾರೆ ಸರ್. ಹೊಲ ಇದ್ದವ್ರಿಗೆ ನಾವು ಏನ್ ಚಟುವಟಿಕೆ ಮಾಡ್ಬೇಕು ಅಂತ ಅಂದ್ರೆ, ಈಗ ಹೊಲದೊಳಗ ಜೋಳ ಬೆಳಿತಾರೆ ಸರ್. ಎಲ್ಲಾ ಜೋಳನು ಮಾರಾಟ ಮಾಡ್ಬೇಕಂತ ಏನಿಲ್ಲ, ಈಗ ಮಾರಾಟ ಮಾಡಿದ್ರು ಕಡಿಮೆ ಬೆಲೆಗೆ ಹೋಗ್ತಿರ್ತಾವ. ಹಂಗಾಗಿ ಅವರಿಗೆ ಜೋಳದ ರೊಟ್ಟಿ ಮಾಡಿ ಮಾರಾಟ ಮಾಡಬಹುದು ಸರ್. ಅವರಿಗೆ ಸಜ್ಜಿ ಬೆಳಿತಾರ, ಸಜ್ಜಿಂದ ರೊಟ್ಟಿ ಮಾಡಿ ಮಾರಾಟ ಮಾಡಬಹುದು. ಆಮೇಲೆ ಶೇಂಗಾ ಬೆಳಿತಾರೆ ಸರ್, ಶೇಂಗಾ ಹೋಳಿಗೆ ಆಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು, ಈ ತರ ಮಾಡಿ ಮಾರಾಟ ಮಾಡೋದು. ಇವು ಹೊಲದೊಳಗೆ ನಾವು ಬೆಳೆದಂತ ಬೆಳೆಯನ್ನ ಉತ್ಪನ್ನವಾಗಿ ಮಾಡಿ ಮಾರಾಟ ಮಾಡಕ್ ಅಂತವಿಷ್ಟು ತರಬೇತಿಗಳು ಕೊಡ್ಸೀವಿ, ಇನ್ನೂ ಕೊಡಿಸ್ತಾ ಇದೀವಿ ಸರ್ ನಾವು. ಆಮೇಲೆ ಹೊಲ ಇಲ್ಲದೆ ಇರೋರು ಅವೇ ಜೋಳ ಖರೀದಿ ಮಾಡ್ಕೊಂಡು ಅವರು ಮಾಡಬಹುದಲ್ಲ ಸರ್. ಈ ತರ ಅವರಿಗೆ ತರಬೇತಿಯನ್ನ ಕೊಟ್ಟು ತಿಳುವಳಿಕೆ ಹೇಳಿ ನಾವು ಮಾಡಿಸ್ತಾ ಇದೀವಿ ಸರ್ ವರ್ಕ್. ಆಮೇಲೆ ಗುಂಪು ಚಟುವಟಿಕೆ ಅಂತ ಬಂದಾಗ, ಒಬ್ರು ಹೊಲ ಇದ್ದವ್ರದ್ದು ನಾವು ಮಾಲ್ ಖರೀದಿ ಮಾಡ್ಕೊಂಡು ಹೊಲ ಇಲ್ಲದೆ ಇರೋರೆಲ್ಲ ಮಾಡಿ ಅವರಿಗೆ ಕೊಟ್ಟು ಮಾರಾಟ ಮಾಡಿಸಕ್ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಸರ್. ಆಮೇಲೆ ಅವರಿಗೆ ಹಿಂಗ್ ಸ್ಯಾನಿಟರಿ ಪ್ಯಾಡ್ಗಳಾಗಿರ್ಬೋದು, ಆಮೇಲೆ ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ಇಂಥವೆಲ್ಲ ತರಬೇತಿ ಕೊಟ್ಟು ಮಾಡಿಸ್ತಾ ಇದೀವಿ ಸರ್. ಇಲ್ಲಿ ತನಕ ಹೆಂಗ್ ಜಾಗೃತಿ ಕಾರ್ಯಕ್ರಮಗಳು ಹೆಂಗಾಗ್ಯಾವಂತೀರಿ? ಮಾಡಿರಿ ಸರ್, ನಮ್ಮ ಪಂಚಾಯತಿ ಸಪೋರ್ಟ್, ನಮ್ದು NRLM ಸಪೋರ್ಟ್, ತಾಲೂಕು ಪಂಚಾಯತಿಯಿಂದ ಹಿಂಗ್ ಸಪೋರ್ಟ್ ತಗೊಂಡು ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅದು ಇಮಿಡಿಯೇಟ್ ನಾವು ಆ ಕಾರ್ಯಕ್ರಮವನ್ನ ಮಾಡ್ತೀವಿ. ಆಮೇಲೆ ನಮ್ಗೆ ಇಷ್ಟೇ ಜನ ಅಂತಿಲ್ಲ ಸರ್, ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಂದ್ ಮಿನಿಮಮ್ ಅಂದ್ರೆ 50 ಜನ ನಾವು ಎಲ್ಲರೂ ಇಲ್ಲೇ ಲೋಕಲ್ ಇದ್ದವರು ಸೇರಿ, ಈಗ ಒಬ್ಬರಿಗೆ ನಾವು ಮಾಹಿತಿ ಕೊಟ್ವಿ ಅಂತಂದ್ರೆ ಒಂದ್ 10 ಜನಕ್ಕೆ ಮಾಹಿತಿ ಹೋಗ್ತೈತೆ. ಅಂತದ್ರಲ್ಲಿ ಯಾವುದೇ ಜಾಗೃತಿ, ಸ್ವಚ್ಛತಾ ಆಂದೋಲನ ಬರಲಿ, ಆಮೇಲೆ ನರೇಗಾ ಅಭಿಯಾನ ಬರಲಿ, ಯಾವುದೇ ಕೆಲಸಕ್ಕಾದ್ರೂ ನಮ್ಮ ಮಹಿಳೆಯರು ಸ್ಪಂದಿಸ್ತಾರೆ ಸರ್. ನಮಗೆ ಅಧಿಕಾರಿಗಳು ಕೂಡ ಅಷ್ಟೇ ಸ್ಪಂದಿಸ್ತಾರೆ. ಹಂಗಾಗಿ ನಮ್ಮ ವರ್ಕ್ ಒಳ್ಳೆ ರೀತಿಯೊಳಗೆ ನಡೆದೈತ್ರಿ, ಅದರಿಂದ ನಾವು ಯೂಸ್ ತಗೋತಾ ಇದೀವಿ ಸರ್. ಈಗ ಒಂದು ತಾವು ಮಾತು ಹೇಳಿದ್ರಿ ಏನಂತಂದ್ರೆ, ಹೋಳಿಗೆ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲಿ ಮಾರಾಟ ಆಗುವ ಸಾಧ್ಯತೆಗಳದಾವ ಮಹಿಳೆಯರನ್ನ ಅದರೊಳಗೆ ತೊಡಗಿಸ್ಕೊಂಡು ಮಾಡಿ ಕಳಿಸುವಂತಹದ್ದು ಒಂದು ವ್ಯವಸ್ಥೆ. ಈಗ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಊರುಗಳಲ್ಲಿ ರೊಟ್ಟಿ ಬೇಡಿಕೆ ಬಹಳ ಅದ, ಸಜ್ಜಿ ರೊಟ್ಟಿ ಬೇಡಿಕೆ ಬಹಳ ಅದ. ಅಂತ ಒಂದು ಸಂದರ್ಭ ಇರುವಾಗ ಮಹಿಳೆಯರಿಂದ ಇಂಥ ಒಂದು ಒಳ್ಳೆ ರೊಟ್ಟಿಗಳನ್ನು ಮಾಡಿಸಿ ಅದಕ್ಕೊಂದು ಬ್ರ್ಯಾಂಡ್ ಮಾಡಿ ನಾವು ಕಳಿಸ್ಬೇಕಪ್ಪ, ಹೌದು ನಮ್ಮ ಕವಡಿ ಮಟ್ಟಿದು ಒಂದು ರೊಟ್ಟಿ ಬಹಳ ಫೇಮಸ್ ಅದ ಅನ್ನುವಂಥದ್ದು ಏನಾದ್ರೂ ಈ ತರ ಬ್ರ್ಯಾಂಡ್ ಮಾಡಿಕೊಂಡು ಕಳಿಸುವಂತದ್ದು ಏನಾದ್ರೂ ವಿಚಾರ ಮಾಡಿದ್ದೀರಿ ತಾವು? ಮಾಡಿವ್ರಿ ಸರ್ ನಾವು. ಆಮೇಲೆ ಬ್ರ್ಯಾಂಡಿಂಗ್ ಅಂಡ್ ಪ್ಯಾಕಿಂಗ್ ಬಗ್ಗೆ ನಮಗೆ ತರಬೇತಿ ಬೇಕು ಅಂತ ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಹೇಳಿವಿ. ಈ ಮುಂದಿನ ದಿನಗಳಲ್ಲಿ ನಾವು ತರಬೇತಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ನಮಗೆ ಒಂದ್ 2-3 ಸಲ ಜಡ್ಪಿ ಒಳಗೂ ಮೀಟಿಂಗ್ನು ತಗೊಂಡಿದ್ರು. ನಾವು ಅದು ಎಲ್ಲ ಮಹಿಳೆಯರಿಗೂ ನಮ್ಮ ಒಕ್ಕೂಟದ ಮಾಸಿಕ ಸಭೆಗಳಾಗ್ತಿರ್ತಾವ, ಅವಾಗ ಎಲ್ಲರಿಗೂ ನಾವು ಮಾಹಿತಿ ಹೇಳಿವ್ರಿ ಸರ್. ಮಾಹಿತಿ ಹೇಳಿವಿ, ಅವರು ಮಾಡ್ತೀನಿ ಅಂತ ಹೇಳ್ಯಾರ ಸರ್. ಅದ್ರ ಬಗ್ಗೆ ಒಂದ್ 50 ಜನಕ್ಕೆ ತರಬೇತಿ ಕೊಡ್ತೀವಿ ಅಂತ ಹೇಳ್ಯಾರ. ಅವಾಗ ನಮಗೊಂದ್ ಸ್ವಲ್ಪ ಜನರಿಗೂ ತಗೊಂಡು ಮಾರಾಟ ಮಾಡಿದ್ರು ಇವರಿಗೆ ಸೇಲ್ ಆಗ್ತಾವ ಅಂತ ನಾವು ಅನ್ಕೊಂಡಿವಿ. ಆಮೇಲೆ ಮಾಸಿಕ ಸಂತೆ ಅಂತ ಬಂದೈತ್ರಿ ಸರ್. ಈಗ ಮಾಸಿಕ ಸಂತೆ ಅಂದ್ರ ನಾವು ತಿಂಗಳಿಗೆ ಒಂದ್ಸಲ ಸಂತೆ ಅಂತ ಮಾಡ್ತೀವಿ. ನಮ್ಮ ಮಹಿಳೆಯರದೇ ಅವರು ಬೆಳೆದಂತ ಬೆಳೆದು ಏನೆಲ್ಲ ಫುಡ್ಗಳ ರೆಡಿ ಮಾಡ್ಯಾರ, ಆ ಫುಡ್ಗಳ ಮಾರಾಟ ಆಗಿರ್ಬೋದು, ಹೆಣಿಕೆ ಆಗಿರ್ಬೋದು, ಊದಿನ ಕಡ್ಡಿ, ಅವ್ರು ಏನೆಲ್ಲ ರೆಡಿ ಮಾಡ್ತಾರೆ, ಹಿಂಗೆ ಶೇಂಗಾ ಚಿಕ್ಕಿ ಈ ತರ ಏನೆಲ್ಲ ರೆಡಿ ಮಾಡ್ತಾರೆ ಅವ್ ತಗೊಂಡ್ ಬಂದು ಅಲ್ಲಿ ಮಾರಾಟ ಮಾಡೋದು. ಇದ್ರ ಜೊತೆಗೆ ನಾವ್ ಒಂದ್ ಸ್ವಲ್ಪ ಇವು ಮಾಲ್ಗಳಲ್ಲಿ ಮಾತಾಡಿವ್ರಿ ಸರ್, ಇವು ಸೂಪರ್ ಮಾರ್ಕೆಟ್ ತರ ಇರ್ತಾವಲ್ಲ ಅವ್ರ ಜೊತೆಗೆ ನಾನ್ ಮಾತಾಡಿದೀನಿ, ಅವ್ರು ತಗೊಂಡ್ ಬರ್ರಿ ಅಂತ ಹೇಳಾರ ಸರ್. ತಗೊಂಡ್ ಬಂದು ನಮ್ದು ಅದು ಬ್ರ್ಯಾಂಡ್ ನೋಡ್ಕೊಂಡು ಅವ್ರು ಖರೀದಿ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಅಂದ್ರ ನಮ್ಮ ಮಹಿಳೆಯರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಬರುವಂತಹ ಒಂದು ಕೆಲಸ ತಮ್ಮಿಂದ ಆಗ್ತಾ ಇದೆ. ನಿಮ್ಮ ಜೊತೆಗೆ ಮತ್ ಯಾರು ಸಹಕಾರ ನೀಡ್ತಾ ಇದ್ದಾರೆ ನಿಮಗೆ? ನನಗ್ ಸಹಕಾರ ಅಂದ್ರೆ ನಮ್ಮ ಮನೆಯವ್ರದ್ದು ಜಾಸ್ತಿ ಸರ್. ಯಾಕಂದ್ರ ಮೊದಲ ಮನೆಯೊಳಗ್ ಸಹಕಾರ ಬೇಕು ಸರ್. ನಮ್ಮ ಮನೆಯವ್ರ ಆಗಿರ್ಬೋದು, ನಮ್ಮ ಅತ್ತಿ ಮಾಮ ಆಗಿರ್ಬೋದು ಸಪೋರ್ಟ್ ಮಾಡ್ತಾರೆ ಸರ್. ಅವ್ರ ಸಪೋರ್ಟ್ ಜಾಸ್ತಿ ಇದೆ ಸರ್ ನನಗೆ. ಹಂಗಾಗಿ ನಾವು ಹೊರಗಡೆ ಎಲ್ಲಿ ಹೋದ್ರೂ ಭಯ ಇಲ್ಲ ಸರ್ ನನಗೆ. ಈಗ ಈ ಸಂಘಟನೆ ಕೆಲಸ ಸಮಾಜದ ಕೆಲಸ ಅಂತಂದ ಕೂಡಲೇ ಸಾಕಷ್ಟು ಸಮಯ ನೀವು ಕೊಡಬೇಕಾಗ್ತದೆ, ಹಂಗಾಗಿ ಮನೆಯಿಂದ ಬಹಳಷ್ಟು ಹೊರಗಿರ್ಬೇಕಾಗ್ತದೆ. ಅಂತ ಸಂದರ್ಭದೊಳಗೆ ಹೆಂಗ್ ಮಾಡ್ತೀರಿ? ಮಾಡ್ತೀನಿ ಸರ್. ನನ್ನ ಜೊತೆ ನಮ್ಮ ಮನೆಯವ್ರು ಯಾವಾಗ್ಲೂ ಇರ್ತಾರೆ ಸರ್. ನಾನು ಒಂದ್ ವೇಳೆ ರಾತ್ರಿ ಆದ್ರೂ ಕೂಡ ನಮ್ಮ ಮನೆಯವರಂತೂ ನನ್ನ ಜೊತೆಗೆ ಇರ್ತಾರೆ. ಹಂಗಾಗಿ ನಾನು ಎಲ್ಲ ಟೈಮ್ ಹೇಳ್ಬೇಕಂದ್ರೆ ನಾ ಬೆಳಗ್ಗೆ 9 ಗಂಟೆ ಮನೆ ಬಿಟ್ರೆ ಅವ್ರು ರಾತ್ರಿ 9 ಗಂಟೆಗೆ ಮನೆಗೆ ಹೋಗೋದು ಸರ್. ಹಂಗಾಗಿ ಹೊರಗೆ, ಯಾಕಂದ್ರೆ ಸೋಷಿಯಲ್ ವರ್ಕರ್ ಅಂದ ಕೂಡಲೇ ಎಲ್ಲ ಇಲಾಖೆಯವರು ಕರಿತಿರ್ತಾರೆ ಎಲ್ಲರೂ. ಹಿಂಗೆ ಯಾರು ಜಾಸ್ತಿ ವರ್ಕ್ ಮಾಡ್ತಾರ ಅಂತಂದ್ರೆ ಅಂಥವ್ರಿಗೆ ಮಾಹಿತಿ ಹೇಳೋದು ಅವ್ರಿಗೆ ಒಂದು ಸ್ವಲ್ಪ ಇಂಥವ್ರಿಗೆ ಹೇಳಿದ್ರೆ ಮಾಹಿತಿ ಎಲ್ಲರಿಗೂ ಮುಟ್ತೈತೆ ಅಂತ ಅವ್ರಿಗೆ ನಂಬಿಕೆ ಇದ್ದಿದ್ರಿಂದ ನಮಗೆ ಹೇಳ್ತಾ ಇರ್ತಾರೆ. ನಾವು ಅದನ್ನು ಒಂದು 10 ಜನಕ್ಕೆ ಮಾಹಿತಿ ಮುಟ್ಸುವಂಥ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು. ಹಂಗಾಗಿ ನನಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೂ ನನ್ನ ಕೈಯಲ್ಲಿರೋ ವರ್ಕರ್ಗಳಾಗಿರ್ಬೋದು ಎಲ್ಲರದ್ದು ಸಪೋರ್ಟ್ ಜಾಸ್ತಿ ಇದೆ ಸರ್. ಈಗ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತಂದ್ರೆ ಏನು ಗುರಿ ಅದ ನಮ್ಮ ಮಹಿಳೆಯರ ಒಂದು ಜೀವನೋಪಾಯ ಅನ್ನೋದು? ಅಂದ್ರೆ ಆದಾಯ ಎಷ್ಟು ಬರಬೇಕು, ದಿವಸಕ್ಕೆ ಎಷ್ಟು ಬರಬೇಕು ಅಥವಾ ತಿಂಗಳಿಗೆ ಎಷ್ಟು ಬರಬೇಕು ಆದಾಯ, ಹಿಂಗೇನಾದ್ರೂ ಅದಕ್ಕೆ ಮಿತಿ ಅದನ? ಮಿತಿ ಇಲ್ಲ ಸರ್. ಈಗ ಮಹಿಳೆಯರ ಮೊದಲು ಮನೆಯೊಳಗೆ ಇರ್ತಿದ್ರು, ಒಂದಿಷ್ಟು ಜನ ಮನೆಯೊಳಗೆ ಇರೋದು, ಮನೆ ಹೊಸ್ತಲ್ ಒಳಗೆ ಸೀಮಿತರಾಗಿದ್ರು, ಅವ್ರಿಗೆ ಹೊರಗೆ ಬರಕ್ ಒಂದ್ ಚಾನ್ಸ್ ಇರ್ಲಿಲ್ಲ ಸರ್. NRLM ಬಂದ ಮೇಲೆ, ಈ ಆತ್ಮದಂತ ಯೋಜನೆಗಳು ಬಂದ ಮೇಲೆ ಸಾಕಷ್ಟು ಜನರಿಗೆ ಅದರ ಸೌಲಭ್ಯ ಮುಟ್ತಾ ಇದೆ ಸರ್. ಈಗ ಅವರು ಹೊರಗೆ ಬರೋದೇ ಒಂದು, ಯಾಕಂದ್ರೆ ಗ್ರಾಮ ಪಂಚಾಯತಿ ಯಾರು ಹೆಣ್ಮಕ್ಳು ನೋಡ್ತಾ ಇರ್ಲಿಲ್ಲ. ಅಲ್ಲಿ ಪಂಚಾಯತಿಗೆ ಹೋದ್ರೆ ಅಲ್ಲಿ ಗಣಮಕ್ಳು ಇರ್ತಾರ ಅನ್ನೋದೊಂದು ತಲೆ ಒಳಗಿತ್ತು ಸರ್. ಈಗ ಅದನ್ನ ನಾವು ಹೋಗಿಸ್ಬಿಟ್ಟಿವ್ರಿ ಸರ್. ಯಾಕಂದ್ರೆ ಈ ಗಣಮಕ್ಳಿಗಿಂತ ಹೆಚ್ಚು ಹೆಣ್ಮಕ್ಳೇ ನಮ್ಮಲ್ಲಿ ಪಂಚಾಯತಿ ಒಳಗೆ ನಾವು ವರ್ಕ್ ಮಾಡೋದು. ಈಗ 4 ಜನ ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮಹಿಳಾನೇ ಡ್ರೈವರ್ ಸರ್. ಮಹಿಳೆಯರೇ ಕಸ ತುಂಬಿಕೊಳ್ಳೋರು, ಅದು ಕೂಡ ಒಂಥರ ನಮ್ಮ ಸಬಲೀಕರಣಕ್ಕೆ ಇದು ಆಗೈತೆ ಅನ್ಕೋತೀವ್ರಿ ಸರ್. ಈಗ ನನ್ನ ಹಿಡ್ಕೊಂಡು 15 ಜನ ವರ್ಕರ್ ಇದೀವಿ ಸರ್ ನಾವು ಇಲ್ಲಿ. ನನ್ನ ಕೈಯೊಳಗೆ ಎಷ್ಟು ಜನ ಬರ್ತಾರೆ ನನ್ನ ಅಂಡ್ರಲ್ಲಿ, ಅಷ್ಟು ಜನ ಸಪೋರ್ಟ್ ಭಾಳ ಅದ್ರಿ ಸರ್. ಇಷ್ಟೇ ನಮಗೆ ಪೇಮೆಂಟ್ ಬರಬೇಕು ಅಂತ ಏನಿಲ್ಲ. ಈಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಒಂದು 300 ರೂಪಾಯಿ ದುಡಿಬಹುದು. ಅಂಥದ್ರಲ್ಲಿ ನಾವಾಗೆ ಸ್ವ ಉದ್ಯೋಗ ಏನಾದರೂ ಮಾಡ್ಕೊಂಡ್ರೆ ನಾವು 1,000 ರಿಂದ 5,000 ರೂಪಾಯಿ ತಗೊಳ್ಳೋರು ನಮ್ಮಲ್ಲಿ ಅದಾರಿ ಸರ್. ಈಗ ತಾವು ಮಹಿಳೆಯರನ್ನ ಸಂಘಟನೆ ಮಾಡ್ತಾ ಇದ್ದೀರಿ, ಅವರ ಒಂದು ಆದಾಯ ಸುಸ್ಥಿರವಾಗಿ ಬೆಳಿಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿದ್ರಿ, ಅದರ ಸಂಪೂರ್ಣವಾಗಿ ಅದರ ಸಮಯವನ್ನ ನೀವು ಅದಕ್ಕೆ ಕೊಡ್ತಾ ಇರ್ತೀರಿ. ಯಾವ ರೀತಿ ತಮಗೆ ಈ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಏನು ಮಹಿಳೆಯರಿದ್ದಾರೆ ಅವರ ಪ್ರತಿಕ್ರಿಯೆ ಅಥವಾ ಸ್ಪಂದನೆ ಯಾವ ರೀತಿ ಇರಬೇಕು, ಇನ್ನು ಇದರೊಳಗೆ ಏನಾದ್ರೂ ಬದಲಾವಣೆಗಳು ಆಗ್ಬೇಕಾ ಹೆಂಗ ಅಂತೇಳಿ? ಬದಲಾವಣೆ ಆಗ್ಬೇಕು ಸರ್. ಹೆಂಗಂದ್ರೆ ಈಗ ಹೆಣ್ಮಕ್ಳು ಸ್ವಲ್ಪ ಹೊರಗೆ ಬರಕ್ ಭಯ ಪಡ್ತಾರೆ ಸರ್. ಆದ್ರೆ ಇಲ್ಲಿ ನಾವು ಅವ್ರ ಒಟ್ಟಿಗೆ ಅದೀವಿ ಅನ್ನೋದಕ್ಕೆ ಒಂದ್ ಸ್ವಲ್ಪ ಧೈರ್ಯ ಬಂದೈತಿ. ಇನ್ನೂ ಜನ ಹೊರಗಡೆ ಬರಬೇಕಾದವ್ರು ಬಹಳ ಜನನೇ ಇದಾರೆ ಸರ್. ಯಾಕಂದ್ರೆ ಅವ್ರಿಗೆ ಗಣ್ಮಕ್ಳಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಮನೆಯೊಳಗೆ. ಹೆಣ್ಮಕ್ಳು ಇಷ್ಟಕ್ಕೆ ಸೀಮಿತವಾಗಿರ್ಬೇಕು, ಹೊರಗಡೆ ಜಾಸ್ತಿ ಹೋದ್ರೆ ಹೆಣ್ಮಕ್ಳು. ಈಗ ನನ್ನ ಜೊತೆಗೆ ಬರೋರಿಗೆ ಒಂದಿಷ್ಟು ಜನ ಅಂತಿದ್ರು ಸರ್, ಈಕಿನ ಹಿಂದೆ ತಿರುಗಾಡ್ತಾಳ ಅವ್ರು ಏನ್ ಮಾಡ್ತಾರ, ಈ ತರ ಎಲ್ಲ ಇತ್ತು ಸರ್. ಈಗ ಒಂದಿಷ್ಟು ಜನಕ್ಕೆ ಅದ್ರ ಭಯ ಹೋಗ್ಬಿಟ್ಟೈತಿ. ಯಾಕಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ಯಾರ ಭಯನೂ ಬೇಕಾಗಿಲ್ಲ ಸರ್ ನಮಗೆ. ಯಾಕಂದ್ರೆ ನಾವು ಒಳ್ಳೆ ಹಾದಿಯೊಳಗೆ ಅದೀವಿ ಅಂತಂದ್ರೆ ಅದಕ್ಕೆ ಸಪೋರ್ಟ್ ಸಿಕ್ಕೇ ಸಿಗ್ತೈತಿ. ಹಂಗಾಗಿ ನನಗೆ ಒಳ್ಳೇದಂತ ಅನಿಸ್ತೈತ್ರಿ ಸರ್. ಹೆಣ್ಮಕ್ಳು ಯಾಕಂದ್ರೆ ಮಹಿಳೆ ಸಬಲೆ ಆಗ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಸರ್. ಈಗ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಒಳ್ಳೇದು ಶಿವಲೀಲ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗರ ಜೊತೆಗೆ ವಿಶೇಷವಾಗಿ ಯುವ ಗ್ರಾಮೀಣ ಮಹಿಳೆಯರ ಜೊತೆಗೆ ತಾವು ಸಂವಾದ ಮಾಡಿದ್ದೀರಿ, ಯಾವ ರೀತಿ ಸಂಘಟನೆ ಮಾಡಿ ಮಹಿಳೆಯರ ಬದುಕನ್ನ ಅರಳಿಸಬೇಕು ಅನ್ನುವಂತಹ ಒಂದು ಕೆಲಸದೊಳಗೆ ಕಾರ್ಯದೊಳಗೆ ತೊಡಗಿದ್ದೀರಿ, ಅದಕ್ಕೆ ಇಲಾಖೆಗಳು ಕೂಡ ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಎಲ್ಲರ ಬಾಳು ಇದೇ ರೀತಿಯಾಗಿ ಫಲಿಸಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ನಿಮ್ಮ ಕೆಲಸಕ್ಕೂ ಕೂಡ ಯಶಸ್ಸಿಗಲಿ. ನಿಮ್ಮನ್ನು ನೋಡಿ ಉಳಿದಂತಹ ಏನು ಹೆಣ್ಮಕ್ಳಿದ್ದಾರೆ ಅವರು ಕೂಡ ಧೈರ್ಯ ತಗೊಂಡು ಕೆಲಸದೊಳಗೆ ತೊಡಕೊಳ್ಳಿ ಅಂತ ಹೇಳಿ ಹಾರೈಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತಮಗೂ ಕೂಡ ಎಲ್ಲ ರೈತ ಮಿತ್ರರಿಗೂ ಕೂಡ ಧನ್ಯವಾದಗಳು. ಇದುವರೆಗೆ ಮುದ್ದೇಬಿಹಾಳ ತಾಲೂಕು ಕವಡಿಮಟ್ಟಿ ಗ್ರಾಮದ ಶೀಲಾ ಕವಡಿಮಟ್ಟಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಶಿವಲೀಲಾ ಕವಡಿಮಟ್ಟಿ ಅವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಈಗ ಬಳಪೋಕೇರಿ ಅವರು ಹಾಡಿರುವ ಸರ್ಪಭೂಷಣ ಶಿವಯೋಗಿಗಳ ರಚನೆ. ಬಾಯದೊಳು ಡಂಬವ ಮನಸದೊಳು ಎಡಬಿಡುದಿರು ಶಂಭುವ ಬಾಯದೊಳು ಬಾಯದೊಳು ಮನಸದೊಳು ಎಡವಿಡುದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ ಒಡಲೋಳು ವಂಚಿಸಿ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿರ್ತೀಯ ಪಡೆದರೆ ಶಿವ ನಿನ್ನ ಬಲಿವನೆ ಮರುಳೇ ಮೃದು ಬಾಯದೊಳು ಮನಸದೊಳು ಎಡವಿಡುದಿರು ಶಂಭುವ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡೆಕೊಂಬುವುದೇ ಚಂದವು ಜನರೇನು ಬಲ್ಲರು ಒಳಗಾಗು ಕರ್ತವ್ಯ ಜನರೇನು ಬಲ್ಲರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ವಲ್ಲ ಮನವರಿಯದ ಕಳ್ಳತನವಿಲ್ಲ ವಲ್ಲ ಬಿಡು ಬಾಯದೊಳು ಡಂಬವ ಮನಸದೊಳು ಎಡವಿಡುದಿರು ಶಂಭುವ ಬಿಡು ಬಾಯದೊಳು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ ಜನರು ಮೆಚ್ಚುತ್ತ ನಿನ್ನ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ ಜನ ಮೆಚ್ಚದಿರೆ ಶಿವ ಬಿಡುತ್ತಿಗನೇ ಜನರಿಲ್ಲಿ ನಿಲ್ಲನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನ್ನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನು ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ ಚುನುಮಯ ಶಿವನಲ್ಲೇ ಅರಿಯನೆ ಮರುಳೇ ಬಿಡು ಬಾಹ್ಯದೊಳು ಮನಸದೊಳು ಎಡವಿಡುದಿರು ಶಂಭುವ ಬಿಡು ಬಾಹ್ಯದೊಳು ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಮೆಚ್ಚಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಇದು ಬಾಯದೊಳು ಮನಸದೋಳು ಎಡವಿಡುದಿರು ಶಂಭುವ ಇದು ಬಾಯದೊಳು ಅನುಭವದಡಿಗೆ ಮಾಡಿ ಅದ ಕರುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಶಿವ ಅನುಭವದಡಿಗೆಯ ಮಾಡಿ ಶಿವ ಶಿವ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನಿಯಾನೆ ಬಳೆದು